ಇದುವರೆಗೆ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-4049 ಕರೆ ಮಾಡಿ. ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು, ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆ. ಕೌಶಲ್ಯಾಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200 ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892699110 ಅಂಡ್ 9845792787. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. नहीं है डर नहीं फिकर, मिली हमें नई डगर. फसल का करवा के बीमा, किसान की चिंता को छीना. आज ही प्रधानमंत्री फसल बीमा योजना से जुड़े और निश्चिंत हो जाएं. कृषि एवं किसान कल्याण मंत्रालय, भारत सरकार. ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಮತ್ತು ಎಂಡೋ ಸರ್ಜರಿ ಸಂಸ್ಥೆ ಹಾಸನ ಮತ್ತು ಮೈಸೂರು. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತು ಹಾಸನ ತಾಲೂಕು ಸಂಪಿಗೆ ಮರದ ಕೊಪ್ಪಲಿನ ರೈತ ಮಹಿಳೆ ಉಷಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಿದ್ದೇವೆ. ನಮ್ಮ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗದಲ್ಲಿ ಹೆಚ್ಚು ಹಲಸಿನ ಮರಗಳು ಇರುವಂತದನ್ನ ನಾವು ಗಮನಿಸಬಹುದು. ಹೆಚ್ಚು ಹಲಸಿನ ಉತ್ಪನ್ನಗಳು ಇಲ್ಲಿ ನಮಗೆ ದೊರಕುತ್ತೆ. ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಕಾಫಿ ತೋಟದಲ್ಲಿ ಮತ್ತು ಅಡಕೆಯ ತೋಟದಲ್ಲಿ ಸಾಕಷ್ಟು ಹಲಸಿನ ಮರಗಳಿರುತ್ತೆ. ವಿಶೇಷವಾಗಿ ಕಾಫಿ ತೋಟದಲ್ಲಿ ಕಾಫಿಗೆ ಅಗತ್ಯ ಇರತಕ್ಕಂತಹ ನೆರಳನ್ನು ದೊರಕಿಸಿಕೊಳ್ಳಿಕ್ಕಾಗಿ ಅನೇಕ ಹಲಸಿನ ಮರಗಳನ್ನು ಬೆಳೆಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇಲ್ಲೆಲ್ಲ ಹೆಚ್ಚಿನದಾಗಿ ಹಲಸಿನ ಹಣ್ಣು ದೊರಕುತ್ತೆ. ಈ ಹಲಸಿನ ಹಣ್ಣನ್ನು ಒಂದಷ್ಟು ಪ್ರಮಾಣದಲ್ಲಿ ಸೇವನೆಯನ್ನು ಕೂಡ ಮಾಡ್ತಾರೆ. ಯಾವುದೇ ಪದಾರ್ಥ ಆದರೂ ಕೂಡ ನೇರವಾಗಿ ಸೇವನೆ ಮಾಡೋದಕ್ಕಿಂತನೂ ಅದನ್ನು ಮೌಲ್ಯವರ್ಧನೆ ಮಾಡಿ ಸೇವನೆಯನ್ನು ಮಾಡುವಾಗ ಹೆಚ್ಚು ಹೆಚ್ಚು ನಾವು ಅದರ ಬಳಕೆಯನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಹಲಸಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಅನೇಕ ವರ್ಷಗಳಿಂದ ನಮ್ಮ ಬೇಲೂರು ತಾಲೂಕಿನ ಸಂಪಿಗೆ ಮರದ ಕೊಪ್ಪಲಿನ ಉಷಾ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನೇಕರಿಗೆ ಹಲಸನ್ನು ಹೇಗೆ ನಾವು ಬಳಸಬೇಕು ಮತ್ತು ಹೇಗೆ ಅದರ ಮೌಲ್ಯ ವರ್ಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಒಂದಷ್ಟು ಹಲಸಿನ ದೋಸೆ ಮಾಡುವಂಥದ್ದು, ಹಲಸಿನ ಇಡ್ಲಿ ಮಾಡುವಂಥದ್ದು ಇದಷ್ಟೇ ಗೊತ್ತಿರುತ್ತೆ. ವಿಶೇಷವಾಗಿ ಉಷಾ ಅವರು ಹಲಸಿನಿಂದ ಹಪ್ಪಳವನ್ನು ತಯಾರಿಸ್ತಾರೆ. ಹಲಸಿನ ಹೋಳಿಗೆಯನ್ನ ತಯಾರಿಸ್ತಾರೆ, ಹಾಗೆ ಹಲಸಿನ ಬೀಜದ ಗಾರ್ಗಿಯನ್ನ ತಯಾರಿಸ್ತಾರೆ. ಇನ್ನೂ ಅನೇಕ ತರಹದ ಪದಾರ್ಥಗಳನ್ನ ಅವರು ಹಲಸಿನಲ್ಲಿ ಮೌಲ್ಯವರ್ಧನೆ ಮಾಡಿ ಬಳಸುವಂಥದ್ದು. ಹೇಗೆ ಇದನ್ನ ಮಾಡ್ತಾರೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನ ಅವರು ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಅವರಿಂದನೇ ಕೇಳಿ ಈಗ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಉಷಾ ಅವರಿಗೆ. ನಮಸ್ಕಾರ ಉಷಾ ಅವರೇ. ನೀವು ಮೂಲಭೂತವಾಗಿ ಕೃಷಿಕರು, ಎಷ್ಟು ಜಮೀನಿದೆ, ಏನೆಲ್ಲ ಕೃಷಿ ಮಾಡ್ತೀರಿ? ಒಂದ್ 3 ಎಕರೆ ಜಮೀನಿದೆ. ಒಂದ್ರಲ್ಲಿ ತೆಂಗು ಅಡಕೆ ಹಾಕಿದೀವಿ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ಮಾವು, ಸ್ವಲ್ಪ ರಾಗಿ ಬೆಳೆಯಕ್ಕೆ ಬರೀ ಜಮೀನಿದೆ. ರಾಗಿ, ಜೋಳ ಎಲ್ಲಾ ತರಕಾರಿನು, ಬೀನ್ಸ್ ಎಲ್ಲದು ಹಾಕ್ತಿವಿ. ಅದನ್ನೆಲ್ಲ ಒಂದಷ್ಟು ಮಾಡ್ಕೊಂಡು ಬರ್ತಾ ಇದ್ರೆ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ಕೃಷಿ ಅಂದ್ರೆ ನಂದು ಮದ್ವೆ ಆಗಿ 20 ವರ್ಷ ಆಯ್ತು. 20 ವರ್ಷದಿಂದಲೂ ನಾನು ತೊಡಸ್ಕೊಂಡಿದೀನಿ ಕೃಷಿಯಲ್ಲೇ. ತೊಡಸ್ಕೊಂಡಿದ್ದೀನಿ ಕೃಷಿಯಲ್ಲೇ ತೊಡಸ್ಕೊಂಡಿದೀನಿ. ಹೂವಿನ ಗಿಡ ಮನೆ ಹತ್ರ, ಹಣ್ಣು ಹೂವಿನ ಗಿಡಗಳು ತುಂಬಾನೇ ಬೆಳೆಯೋದು. ನನಗ್ ಟೈಮ್ ಆದಾಗೆಲ್ಲ ನಾನು ಕೆಳಗೆ ಇರ್ತೀನಿ, ಗಿಡಗಳ ಜೊತೆನೆ ಇರ್ತೀನಿ, ಗಿಡಗಳ ಒಳಗೆ ಇರ್ತೀನಿ, ಅದ್ರೊಳಗೆ ನನ್ನ ಸಂಪರ್ಕ. ಜನಗಳಿಗಿಂತ ಹೆಚ್ಚಾಗಿ ನಾನು ಗಿಡಗಳ ಜೊತೆನೆ ಸಂಪರ್ಕದಲ್ಲೇ ಇರ್ತೀನಿ. ಯಾಕೆ ಹೂವಿನ ಗಿಡಗಳನ್ನ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ ನಿಮಗೆ? ತುಂಬಾನೇ ಪ್ರೀತಿ ಜನಗಳು. ನಾವ್ ಏನೇ ಮಾತಾಡ್ಲಿ, ಅವರು ಏನಾರು ಒಂದ್ ಮಾತಾಡಿದ್ರು ನಮಗೆ ತಡ್ಕನಕಾಗಲ್ಲ. ಅದು ಜನಗಳು ಮಾತಾಡಕ್ಕಿಂತ ನಾವು ಹೂವಿನ ಗಿಡಗಳ ಜೊತೆನೆ ನಾವ್ ಏನ್ ಬೇಕಾದ್ರು ಮಾತಾಡ್ಬೋದು, ಒಂಥರ ಖುಷಿ ಇರುತ್ತೆ. ಅವು ಹೂವು ಎತ್ತದಿಂದ ಹಿಡಿದು ಕಟ್ಟದಿಂದ ಹಿಡಿದು ಅದ್ರೊಳಗೆ ನಂಗೆ ತುಂಬಾನೇ ಪ್ರೀತಿ ಇರುತ್ತೆ. ಯಾವ ತರದ ಹೂವಿನ ಗಿಡಗಳನ್ನ ಮನೆಯ ಆವರಣದಲ್ಲಿ ನೀವು ಬೆಳೆಸಿದಿರಿ? ನಾವು ನನ್ನ ತಾಯಿ ಮನೆಯಿಂದಲೂ ನಂಗೆ ತುಂಬಾನೇ ಹೂವಿನ ಗಿಡದ್ದು 6 ಕುಂಟೆ ಸೈಟ್ ಇದೆ, ಅದ್ರಲ್ಲಿ ಫುಲ್ ಕಾಕಟ ಗಿಡನೇ ನಡೆಸಿದ್ರು ನಮ್ ತಂದೆ ಇದ್ದಾಗ. ಅದನ್ನು ನಾನು ಡೈಲಿ ಅದನ್ನ ಪೋಷಣೆ ಮಾಡೋದ್ರಿಂದ ಹಿಡಿದು ಹೂವು ಮೊಗ್ಗೆತ್ತದ್ರಿಂದ ಹಿಡಿದು ದಿನವಿಡೀ ನಾನು ಅದರಲ್ಲೇ ತೊಡಸ್ಕೊಂತ ಇದ್ದೆ. ಹಂಗಾಗಿ ಅದೇ ಪ್ರೀತಿಯಿಂದ ನನ್ನ ಮನೆ ಹತ್ರನೂ ಈಗಲೂ ಅಷ್ಟೇ, ಮದ್ವೆ ಆದಾಗಿಂದಲೂ ನಮ್ಮ ಮನೆ ಹತ್ರ ಕಾಕಟ, ಕನಕಾಂಬ್ರ, ತರಕಾರಿಗಳು ಏನ್ ನನಗೆ ಬೇಕಾಗುತ್ತೋ ಒಂದು ಈಸಿಯಾಗಿ, ಮೆಂತ್ಯ ಸೊಪ್ಪು, ಸೋಂಬಾರ್ ಸೊಪ್ಪು, ಬೀನ್ಸು, ಹಸಿರು ಮೆಣಸಿನ್ಕಾಯಿ ಇಂಥವನ್ನೆಲ್ಲ ನನಗೆ ಅನುಕೂಲ ಆಗಂಗೆ, ಒಂದು ನನ್ಗೇನಾರು ಅರ್ಜೆಂಟಿಗೆ ಬೇಕು ಹೊರಗಡೆಯಿಂದ ತಂದು ಮಾಡಕ್ಕಿಂತ ಮನೆಯಲ್ಲೇ ಮಾಡೋದೇ ನಂಗೆ ಖುಷಿ ಇರುತ್ತೆ. ಒಟ್ಟಾರೆ ಗಿಡಗಳ ಮೇಲಿನ ಪ್ರೀತಿ ನಿಮ್ಮ ತವರು ಮನೆ ಬಳುವಳಿ? ತವರು ಮನೆ ಬಳುವಳಿ. ಇಲ್ಲಿ ಬಂದ್ಮೇಲೂ ಕೂಡ ಅದನ್ನ ಮುಂದುವರಿಸ್ಕೊಂಡಿದ್ದೀರಿ? ನನ್ನ ತಂದೆ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋರು, ಎಲ್ಲದನ್ನು ನನ್ಗೆ ಫಸ್ಟ್ ಗೆ ತಂದು ಕೊಟ್ಬಿಡೋರು. ಅದ್ ಮಾಡು ಇದ್ ಮಾಡು, ನಾನು ಓದಿದ್ದು 10ನೇ ಕ್ಲಾಸ್ವರೆಗೂ ಅಷ್ಟೇ. ಆಮೇಲೆ ನಂಗೆ ಓದಿಸ್ಬೇಕು ಅಂತ ಆಸೆ ಇದ್ರು ನನ್ಗೆ ಒಂಥರ ಬೇರೆ ಕಲೆ ಬಗ್ಗೆ ತುಂಬಾನೇ ಆಸಕ್ತಿ. ಸೀರೆ ಕುಚ್ಚು ಕಟ್ಟೋದು, ಸಿಗ್ಜಾಗು, ಫಾಲ್ಸು ಅಂತ ಮಾಡ್ತಾ ಇದ್ದೆ, ಎಂಬ್ರಾಯ್ಡ್ರಿಂಗು, ಪೇಂಟಿಂಗು ಇಂಥದ್ರಲ್ಲಿ ಆಸಕ್ತಿ. ಇದರಿಂದ ನನಗೆ ಓದೋದಕ್ಕೆ ಅಷ್ಟೊಂದು ಇದಾಗ್ಲಿಲ್ಲ. ಇದೇ ಅನುಭವ ಆಯ್ತು ನನಗೆ. ಇದ್ರ ಜೊತೆಗೆ ನಿಮ್ಮ ಮತ್ತೊಂದು ಹವ್ಯಾಸ ಅಂತ ಅಂದ್ರೆ ಬೇರೆ ಬೇರೆ ಅಂತ ಅಂದ್ರೆ ನಮ್ಗೆ ಲೋಕಲ್ ಆಗಿ ಏನೇನ್ ಸಿಗುತ್ತೋ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾಡುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಹಲಸಿನ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನು ಮಾಡ್ತೀರ? ಹಲಸಿನಲ್ಲೂ ಮಾಡ್ತೀನಿ, ಮಾವಿನಲ್ಲೂ ಮಾಡ್ತೀನಿ. ನನಗೆ ನಮ್ಮ ಮನೆಯವ್ರಿಗೆ ನನ್ಗೆ ಎಷ್ಟು ಮಾಡ್ಕೊಡ್ತೀನೋ ಅಷ್ಟು ಖುಷಿ ಸಿಗುತ್ತೆ. ಎಲ್ಲದನ್ನು ಮಾಡ್ತೀನಿ. ಹಲಸಿನಲ್ಲಿ ಹಪ್ಪಳ ಮಾಡ್ತೀನಿ. ನಮ್ಮ ಮನೆಯವ್ರು ಊರಿಗೆ ಬಂದಾಗ ಈ ಬರೀ ಅವರೆಲ್ಲ ಹಿಂದೆ ಅವ್ರದ್ದು ನೆಡ್ಕ ಬಂದಿದ್ದೆ ಕಾಳಪ್ಪಳ, ಅಕ್ಕಿ ಹಪ್ಪಳ, ಒಡ್ರಾಗಿ ಹಪ್ಪಳ ಈ ತರ ಎಲ್ಲ ಮಾಡೋರು. ನಾನು ಚಿಕ್ಕಂದ್ರಿಂದಲೂ ಹಲಸಿನ ಹಪ್ಪಳದ ಬಗ್ಗೆ ನಾನು ತಿಳ್ಕಂತಲೇ ಬಂದಿದ್ದೆ. ಅಕ್ಕಪಕ್ಕದಲ್ಲೆಲ್ಲ ಫ್ರೆಂಡ್ಸ್ ಹತ್ರ ಹಲಸಿನ ಹಪ್ಪಳದ ಬಗ್ಗೆನೆ ತಿಳ್ಕಂತ ಇದ್ದೆ. ನಾನು ಈಗ ತುಂಬಾನೇ ಮಾಡ್ತೀನಿ ಹಲಸಿನ ಹಪ್ಪಳನಂತೂ ಮಾಡ್ತಲೇ ಇರ್ತೀನಿ. ಆ ಟೈಮ್ ಇದ್ದಾಗೆಲ್ಲ ನನಗೆ ಮಾಡೋ ಅದೇ ಖುಷಿ. ಹಲಸಿನ ಹಪ್ಪಳ ತುಂಬಾನೇ ಮಾಡ್ತೀನಿ. ಹೇಗೆ ಹಲಸಿನ ಹಪ್ಪಳವನ್ನ ಮಾಡುವಂತದ್ದು, ಅದಕ್ಕಿಂತ ಮೊದಲು ಹೇಗೆ ಇದನ್ನೆಲ್ಲ ಕಲ್ತ್ರಿ ನೀವು? ಅಕ್ಕಪಕ್ಕ ಮಾಡೋರು, ತುಂಬಾ ಜನ ಮಾಡೋರು. ನನಗೂ ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಅಡುಗೆ ಬಗ್ಗೆನೆ ತುಂಬಾನೇ ಇಂಟ್ರೆಸ್ಟ್ ಹೆಣ್ಮಕ್ಳಿಗೆ. ಅದು ಹಂಗಾಗೆ ಬಂತು. ನನ್ನ ತಾಯಿ ಸಪೋರ್ಟ್ ಮಾಡೋರು, ಕುಟ್ಕೊಡೋರು, ಅಯ್ಯೋ ನಿನ್ಗೆ ಯಾರು ಕುಟ್ಕೊಡ್ತಾರೆ ಬಿಡು, ಇಷ್ಟೊಂದೆಲ್ಲ ಶ್ರಮ ಪಟ್ಕೊಂಡು ಯಾಕೆ ಮಾಡ್ತೀಯ ಅನ್ನೋರು. ಆದ್ರೂ ನನ್ಗ ಅದೇನೋ ನನ್ ಮಾಡ್ಬೇಕು, ಅದು ತಿಳಿದಿದ್ದನ್ನ ನಾನು ಒಂದ್ ಸ್ವಲ್ಪ ನಾರು ಮಾಡಿ ಎಲ್ಲರಿಗೂ ತಿನ್ಸಿ ಖುಷಿ ಪಡ್ಬೇಕು. ನಾವು ತಿನ್ನೋದ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಖುಷಿ ಪಡಿಸೋದಿದೆಯಲ್ಲ, ಅದು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ. ಎಲ್ಲರಿಗೂ ಎಲ್ಲೋದ್ರೂ ನನ್ನ ನೆನೆಸ್ಕಂತಾರೆ ಇವತ್ತು ಹಲಸಿನ ಹಪ್ಪಳದ ಬಗ್ಗೆನೆ. ಒಂದು ಇದನ್ನ ಹೇಳ್ಕೊಟ್ಟಿದೀಯಲ್ಲ ತುಂಬಾ ಖುಷಿ ಆಗುತ್ತೆ ಅಂತಾರು ಹೇಳ್ತಾರೆ. ಈಗ ಹಲಸಿನ ಕಾಯಿಯಿಂದ ಹಪ್ಪಳ ಮಾಡೋ ಅಂತದ್ದು, ಹಲಸಿಂದು ತುಂಬಾ ಬಲ್ತಿರ ಅಂತ ಕಾಯಿ, ಚೆನ್ನಾಗಿ ಬಲ್ತಿರ್ಬೇಕು. ಇನ್ನೇನು ಹಣ್ಣಾಗುತ್ತೆ, ಇನ್ನೇನು ಇನ್ನು 2-3 ದಿನ ಕಣ್ಣಾಗುತ್ತೆ ಅನ್ನೋ ತರ ಬಲ್ತಿರ ಕಾಯಿ. ಅದನ್ನ ಬಿಡಿಸಿ ಬೀಜನೆಲ್ಲ ತೆಗೆದು ತೋಳೆನೆಲ್ಲ ಸಣ್ಣಕ್ಕೆ ಪೀಸ್ ಪೀಸ್ ಮಾಡ್ಬೇಕು, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಅದನ್ನ ಕುಕ್ಕರ್ದು ಅಥವಾ ಇಡ್ಲಿ ಪಾತ್ರೆಯಲ್ಲಿ ತುಂಬಾ ತುಂಬಿಟ್ಟು ಕೆಳಗ್ ನೀರ್ ಹಾಕಿ ತುಂಬಿ ಉಸಿರು ಬಾಯಿನಲ್ಲಿ ಬೇಯಿಸೋದು. ಇಡ್ಲಿ ಬೇಯಿಸ್ತೀವಲ್ಲ ಆತರ ಬೇಯಿಸಿ ಅದು ಚೆನ್ನಾಗಿ ಫುಲ್ ಮೆತ್ತಗಾಗ್ಬಿಡುತ್ತೆ. ಬೇಯಿಸಿದ ತಕ್ಷಣನೆ ಒಳಕಲ್ಲಲ್ಲಿ ಕುಟ್ಟದ್ರಲ್ಲಿ ಕುಟ್ಟು ಬಿಟ್ರೆ ಫುಲ್ ಹಿಟ್ಟಾಗುತ್ತೆ. ಅದಕ್ಕೆ ನಾವೇನೂ ಹಾಕಂಗಿಲ್ಲ, ಬರೀ ಮೆಣಸಿನ ಪುಡಿ, ಉಪ್ಪು, ಜೀರಿಗೆ, ಎಳ್ಳು ಇಷ್ಟನ್ ಮಾತ್ರ ಹಾಕಿ ಅದನ್ನ ಕುಟ್ಟು ಬಿಟ್ರೆ ಸೇಮ್ ನಾವು ಹಪ್ಪಳಕ್ಕೆಲ್ಲ ಕಲ್ಸ್ಕಂತೀವಲ್ಲ ಹಿಟ್ಟು ತರಾನೇ ಆಗ್ಬಿಡುತ್ತೆ. ಅದನ್ನ ಇನ್ನೇನಿಲ್ಲ, ಪ್ರೆಸ್ ಮಾಡೋದು, ಒಣಗಾಕೋದು, ತುಂಬಾನೇ ಈಸಿ. ಅದೇನು ಕಷ್ಟ ಪಡೋದಿಲ್ಲ, ಈ ಅದನ್ನ ತಿಳ್ಕೊಂಡ್ಬಿಟ್ರೆ ಈಸಿನೇ. ಫಸ್ಟ್ ಎಲ್ಲ ತುಂಬಾನೇ ಬಲವಂತವಾಗಿ ಕುಟ್ಟುವವು, ಅದನ್ನ ಚೆನ್ನಾಗಿ ಬೇಯಿಸ್ತಾ ಇರ್ಲಿಲ್ಲ. ತಿಳ್ಕಂತ ಈಗ ಈಸಿ ಆಗ್ಬಿಟ್ಟಿತಿ. ಎಷ್ಟು ಹೊತ್ತು ಬೇಯಿಸ್ಬೇಕು ಅದನ್ನ? ಅದನ್ನು 10-15 ನಿಮಿಷ ಅಷ್ಟೇ ಬೇಯಿಸ್ಬೇಕು, ಬೇಗ ಬೆಂದ್ಬಿಡುತ್ತೆ. ಅದು ಹಳಸಿನ ಕಾಯಿನ ಮೇಲೆ ಹೋಗುತ್ತೆ. ಒಂದೊಂದು ಸ್ಮೂತ್ ಆಗಿರುತ್ತೆ, ಒಂದೊಂದು ರಫ್ ಆಗಿರುತ್ತೆ. ದಪ್ಪ ಇದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದ್ ಬೇಗ ಬೆಂದ್ಬಿಡುತ್ತೆ, ಚೆನ್ನಾಗಿ ಇಡ್ಲಿ ತರಾನೆ ಮೆತ್ತಗೆ ಬೆಂದ್ಬಿಡುತ್ತೆ. ಅದು ಹಾಕಿ ಕುಟ್ಟಿದ ತಕ್ಷಣನೆ ಹಿಟ್ಟಾಗ್ಬಿಡುತ್ತೆ. ಒಂದ್ 4-5 ಸಲ ಕುಟ್ಟಿರ್ ಸಾಕು, ಎಲ್ಲ ಹಿಟ್ಟಾಗಿ ಅದಕ್ಕೆ ನಾವು ಜೀರಿಗೆ ಮಾಮೂಲಿ ಒಳಕಲಲ್ಲಿ ಇಟ್ಕೊಂಡು ಹಾರೆ ತುಂಬಾ ಹಾಕೊಂಡು ಕುಟ್ಟದು. ಮಿಕ್ಸಿ ಮಾಡಿದ್ರೆ ಆಗುತ್ತೆ? ಇಲ್ಲ ಇಲ್ಲ, ಮಿಕ್ಸಿಗೆ ಹಿಡಿಯುತ್ತೆ. ನಾರಿನ ಪದಾರ್ಥ ತುಂಬಾನೇ ಇರೋದ್ರಿಂದ ಹೌದು, ಮಿಕ್ಸಿಗೆ ಹಿಡಿಯುತ್ತೆ. ಎಷ್ಟು ನುಣುಪಾಗ ಹಂಗ್ ಕುಟ್ಬೇಕು ಅದನ್ನ? ನುಣುಪಾಗೆ ಇಲ್ಲ, ದಪ್ಪ ದಪ್ಪ ಕುಟ್ರೂ ಒಳ್ಳೇದೇ. ಅದ್ರಲ್ಲಿ ತೋಳೆಗಳೆಲ್ಲ ಸ್ವಲ್ಪ ಹಿಂಗ್ ಕಾಣ್ತಾ ಇದ್ರು ಅಳಸಿನ ಹಪ್ಪಳಕ್ಕೆ ಇನ್ನೂ ರುಚಿ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಕುಟ್ಟುವಾಗ್ಲೇ ಜೀರಿಗೆ ಅದೆಲ್ಲ ಹಾಕಬೇಕು? ಕುಟ್ಟಬೇಕಾರೆ ಆಮೇಲೆ ಕಲ್ಸಕ್ ಆಗಲ್ಲ, ಅದಕ್ಕೆ ಕುಟ್ಟಬೇಕಾರೆ ನಾವು ಅದಕ್ಕೆ ಉಪ್ಪು, ಖಾರ, ಜೀರಿಗೆ ಎಲ್ಲ ಹಾಕಬಿಟ್ರೆ ತುಂಬಾನೇ ಚೆನ್ನಾಗಿ ಹದವಾಗೆಲ್ಲ ಹೊಂದ್ಕನುತ್ತೆ. ಅದು ಕುಟ್ಟದಿನ ತುಂಬಾ ಬೇಕಾಗಿಲ್ವಲ್ಲ, ಸ್ವಲ್ಪ ಕುಟ್ಟಿದ್ರೆ ಸಾಕು. ಹಂಗಾಗಿ ತುಂಬಾ ಚೆನ್ನಾಗಿ ಹೊಂದ್ಕನುತ್ತೆ ಕುಟ್ಟಬೇಕಾರೆ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ಅದನ್ನ ಇನ್ನೇನಿಲ್ಲ, ಹಪ್ಪಳದ ಮಿಷನ್ ಅಲ್ಲಿ ಸ್ವಲ್ಪ ಅದಕ್ಕೆ ತುಂಬಾ ಎಣ್ಣೆ ಬಳಸಂಗೂ ಇಲ್ಲ, ಕವರ್ಗ ಒಂದ್ ಸ್ವಲ್ಪ ಎಣ್ಣೆ ಸಾವಿರ ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಏನು ಮೆಷಿನ್ ಅಲ್ಲಿ ಪ್ರೆಸ್ ಮಾಡಬೇಕು? ಪ್ರೆಸ್ ಮಾಡೋದು ಅರಿಯಕ್ ಬರಲ್ಲ, ಪ್ರೆಸ್ ಮಾಡ್ಬಿಟ್ರೆ ಆಗುತ್ತೆ. ಒಂದ್ ಹಪ್ಪಳಕ್ಕೆ ಎಷ್ಟು ತಗೋಬೇಕು ನಾವು ಹಿಟ್ಟನ್ನ? ಒಂದ್ ಸ್ವಲ್ಪ ಸಾಕು, ಒಂದು ಗೋಲಿಗಾತ್ರದ ಅಷ್ಟೇ, ಒಂದ್ ಸ್ವಲ್ಪ ಗೋಲಿಗಾತ್ರಗಿಂತ ಸ್ವಲ್ಪ, ಒಂದು ರವೆ ಉಂಡೆ ಒಂದ್ ಸ್ವಲ್ಪ ಅಷ್ಟೇ, ಒಂದ್ ಮೀಡಿಯಂ ಆಗಿ ಒಂದ್ ಉಂಡೆ ತಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದನ್ನ ಎಷ್ಟು ದಿವಸ ಒಣಗಿಸ್ಬೇಕಾಗುತ್ತೆ ಹಪ್ಪಳ? ಒಣಗ್ಸೋದು ಒಂದ್ ಬಿಸಿಲಿದ್ ಬಿಟ್ರೆ 2 ದಿನ ಸಾಕು, ಒಂದ್ ದಿನ ಒಣಗೇ ಬಿಡುತ್ತೆ ಫುಲ್ಲು, ಇನ್ನೊಂದ್ ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ರೆ ಸಾಕು. ಮಳೆಗಾಲದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಏನು ಇಲ್ಲ, ಒಂದ್ ಬಾಕ್ಸಿಗೆ ಹಾಕಿ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಏನು ಆಗಲ್ಲ. ಸ್ವಲ್ಪ ದಿನ ಬಿಸಿಲು ಬಂತೋ ಅವಾಗ ಮತ್ತೆ ಇನ್ನೊಂದ್ಸತಿ ಬಿಸಿಲಿಗೆ ಹಾಕೋದು, ವರ್ಷಿಡಿನೂ ಬರುತ್ತೆ. ಈಗ ನೀವೇನೋ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಬಿಟ್ಟಿರ್ತೀರಿ, ಇದಕ್ಕಿದಂಗೆ ಮೋಡ ಮುಚ್ಕೊಳ್ಳುತ್ತೆ ಅಥವಾ ಮಳೆ ಬರುತ್ತೆ, ಅವಾಗ ಅದನ್ನ ಹೆಂಗ್ ಒಣಗಿಸೋದು? ಅವಾಗ ಒಣಗಿಸೋದು ಅಂದ್ರೆ ನಾನು ಒಳಗೆ ಹಾಕ್ಬಿಡ್ತೀನಿ, ಮನೆ ಒಳಗಡೆ. ಮನೆ ಒಳಗೆ ಏನಿಲ್ಲ, ಬಿಸಿಲಿಗೆ ನಾವು ಹಾಕ್ಬೇಕು ಅನ್ನಂಗಿಲ್ಲ, ಒಳಗೂ ಹಾಕಿ ಒಂದ್ ಫ್ಯಾನ್ ಹಾಕ್ಬಿಟ್ಟು ನಾನು ಒಳಗೆ ಆರಿಸ್ಕಂತೀನಿ. ಇಲ್ಲ ಅಂದ್ರೆ ಹೊರಗಡೆ ಗಾಳಿಗೆ ಸ್ವಲ್ಪ ಸಿಟ್ ಔಟ್ ಅಲ್ಲೆಲ್ಲ ಸ್ವಲ್ಪ ಜಾಗ ಇದ್ರೆ ಅಲ್ಲೂ ಹಾಕೊಬಹುದು. ಆಮೇಲೆ ಬೇಕಾದ್ರೆ 2 ದಿನ ಬಿಟ್ಟು ಬಿಸಿಲು ಬಂದ್ರೆ ಬಿಸಿಲಿಗೆ ಹಾಕಬಹುದು. ಒಂದು ಸಾಮಾನ್ಯ ಗಾತ್ರದ ಹಲಸಿನ ಹಣ್ಣಲ್ಲಿ ಅಥವಾ ಕಾಯಿನಲ್ಲಿ ಎಷ್ಟು ನಾವು ಹಪ್ಪಳವನ್ನ ಮಾಡಬಹುದು? ಒಂದು ಮೀಡಿಯಂ ಗಾತ್ರದ ಹಲಸಿನ ಹಣ್ಣು ಅಂದ್ರೆ 100 ಮಾಡಬಹುದು, 75-100 ಖಂಡಿತವಾಗ್ಲೂ ಆಗುತ್ತೆ. ಚೆನ್ನಾಗಿ ಎಷ್ಟು ದಿವಸ ಇಡಬಹುದು ಈ ಹಪ್ಪಳಗಳನ್ನ? ವರ್ಷಗಟ್ಟಲೆ ಇರಬಹುದು, ವರ್ಷ ಒಂದ್ ವರ್ಷದವರೆಗೂ ನಾನು ಇಟ್ಟಿದ್ದೀನಿ, ಚೆನ್ನಾಗಿದೆ. ಏನಾಗಲ್ಲ, ಚೆನ್ನಾಗಿ ಬಿಸಿಲಲ್ಲಿ ಒಣಸ ಎಣ್ಣೆ ಪದಾರ್ಥ ನಾವ್ ಯೂಸೇ ಮಾಡಿರಲ್ಲ, ಸ್ವಲ್ಪ ಮಾತ್ರ ಎಣ್ಣೆ ಇದ್ ಮಾಡಿರ್ತೀವಿ ಒಣಗಾಗಿ ಅಷ್ಟೇ, ಅದಕ್ಕೆ ಎಣ್ಣೆ ಯೂಸ್ ಮಾಡಿರಲ್ಲ, ಹಂಟು ಬರಲ್ಲ, ಏನು ಆಗಲ್ಲ, ಸ್ಮೆಲ್ ಬರಲ್ಲ. ಬಿಸಿಲಲ್ಲಿ ಒಣಗಿಸಿದ ಕೂಡಲೇ ಆ ಬಟ್ಟೆಗೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹೋಗಿರುತ್ತೆ ಎಣ್ಣೆ ಪದಾರ್ಥ, ಹಂಗಾಗಿ ವರ್ಷಗಟ್ಟಲೆನು ಇಡಬಹುದು. ಮಧ್ಯ ತೆಗೆದು ಒಂದ್ ಸ್ವಲ್ಪ ದಿನ, ಒಂದ್ ಸ್ವಲ್ಪ ಹೊತ್ತು, ಒಂದ್ 1/4 ಗಂಟೆ, ಒಂದ್ 3/4 ಗಂಟೆ ಬಿಸಿಲಿಗೆ ಹಾಕಿ ಚೆನ್ನಾಗಿರೋ ಬಿಸಿಲಲ್ಲಿ ಮತ್ ತೆಗ್ದಿಟ್ಕಂಡ್ರೆ ಏನು ಆಗಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ವರ್ಷಪೂರ್ತಿ ಅದನ್ನ ಇಟ್ಕೊಂಡು ನಾವು ಬಳಕೆಯನ್ನ ವರ್ಷಪೂರ್ತಿ ನಮ್ಮಲ್ಲೇ ಬಳಸ್ತಾ ಇದೀವಿ. ವರ್ಷದವರೆಗೂ ನಮ್ಗೆ ಯೋಚನೆನೇ ಇಲ್ಲ ಹಪ್ಪಳ ಮಾಡ್ಬೇಕು, ನನ್ಗೆ ಬೇರೆ ಹಪ್ಪಳಕ್ಕಿಂತ ನಂಗೆ ಇದೇ ಖುಷಿ ಕೊಡುತ್ತೆ. ಹೆಚ್ಚು ರುಚಿಕರವಾಗಿ ರುಚಿನೂ ಇರುತ್ತೆ, ಉಪ್ಪು, ಖಾರ, ಜೀರಿಗೆ, ಸ್ವೀಟ್ ಇರುತ್ತೆ, ಎಲ್ಲದು ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ವಿಶೇಷವಾದ ರುಚಿ ಅದಕ್ಕೆ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ? ನೀವು ಎಲ್ಲರೂ ಇಷ್ಟಪಡ್ತಾರೆ. ಯಾರಿಗೂ ಇದು ಹಲಸಿನ ಹಪ್ಪಳ ಇಷ್ಟೊಂದು ಈಸಿಯಾಗಿ ಮಾಡಬಹುದು ಅನ್ನೋ ಇದೇ ಗೊತ್ತಿರ್ಲಿಲ್ಲ. ಈಗ ನಾನ್ ಮಾಡಿದ್ಮೇಲೆ ಎಲ್ರು ಇಷ್ಟಪಡ್ತಾರೆ. ನಮ್ ಭಾವ ಭಾವನ ಮಕ್ಳುಗಳು ಎಲ್ಲ ಅವನಂತೂ ಅಡ್ವೊಕೇಟ್. ಅವನಂತೂ ನನ್ಗೆ ಟೈಮ್ ಸಿಕ್ಕಾಗೆಲ್ಲ ಅವನ್ ಕರ್ಕ ಬಂದು ಹಲಸಿನಕಾಯಿ ಕುಯ್ಸಿ ನಂಗೆ ಬಿಡಿಸ್ಕೊಟ್ಬಿಡು, ನಂಗೆ ಸಾಕು, ನಾನ್ ಮಾಡ್ಬಿಡ್ತೀನಿ ಅಂತ ಬರೀ ಅವನತ್ರ ಅವನೇ ಮಾಡ್ತಾನೆ. ನನ್ ಮಗಳು ಸಪೋರ್ಟ್ ಮಾಡ್ತಾಳೆ, ನಮ್ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಪ್ಪಳ ಮಾಡೋದ್ರಲ್ಲಿ ಅವ್ರಿಗೂ ರುಚಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಏನ್ ಸಂಜೆ ಟೈಮು ಕಾಫಿಗೆ ಜೊತೆಗೆಲ್ಲ ಆರಾಮಾಗಿ ಯಾರು ನೆಂಟರು ಬಂದ್ರು ಸಾಕು, ನನ್ಗೆ ಏನು ಯೋಚನೆನೇ ಇರಲ್ಲ. ಒಂದೆರಡು ಎಣ್ಣೆಗೆ ಹಾಕ್ಬಿಟ್ಟು ಒಂದ್ ಲೋಟ ಕಾಫಿ ಮಾಡ್ಕೊಟ್ಬಿಟ್ರೆ ಒಂಥರ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಒಂದು ಹಲಸಿನಕಾಯಿನ ಹಪ್ಪಳ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ಬೇಕಾಗುತ್ತೆ? ಸಮಯ ಅಂದ್ರೆ ಒಂದು ಗಂಟೆ ಸಾಕು, ಒಂದೇ ಗಂಟೆ ಸಾಕು. ಅದಕ್ಕೇನಿಲ್ಲ, ಚೆನ್ನಾಗಿ ಒಬ್ರು ನೀಟಾಗಿ ಹೆಚ್ಚಿಕೊಟ್ಬಿಟ್ಟು ತೋಳೆ ಬಿಡಿಸ್ಕೊಂಡು ನಾವೇನೇ ತೋಳೆ ಬಿಡಿಸ್ಕೊಂಡು ಅಂಟಾಗುತ್ತೆ. ಅಂಟು ಇನ್ನೇನು ಒಂದ್ ಸಲ ನೀಟಾಗಿ ಒರೆಸ್ಕೊಬಿಟ್ರೆ ಅಂಟು ಬರಲ್ಲ. ಅದನ್ನೆಲ್ಲ ಎಣ್ಣೆ ಹಚ್ಕೊಂಡು ಕ್ಲೀನ್ ಆಗಿ ಒರೆಸ್ಕೊಬಿಟ್ರೆ ಅಂಟೇ ಇರಲ್ಲ. ಕ್ಲೀನ್ ಆಗಿ ತೋಳೆ ಬಿಡಿಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಅರ್ಧ ಗಂಟೆ ಬೇಕು. ಬೇಯಿಸಿ ಕುಟ್ಟೋದಕ್ಕೆ ಒಂದ್ ಅರ್ಧ ಗಂಟೆ ಅಷ್ಟೇ, ಪ್ರೆಸ್ ಮಾಡಿ ಇನ್ನೊಂದ್ ಅರ್ಧ ಗಂಟೆ ಅದನ್ನ ಪ್ರೆಸ್ ಮಾಡಿ ಹಾಕ್ಬೋದು. ಹಂಗಾಗಿ ಬಹಳ ಈಸಿಯಾಗಿ ಮಾಡ್ಬೋದು ಇದ್ರ ಜೊತೆಗೆ ಮತ್ತೆ ಹಲಸಿನ ಹೋಳಿಗೆಯನ್ನು ಕೂಡ ನೀವು ಮಾಡ್ತೀರಾ? ಹಲಸಿನ ಹೋಳಿಗೆ ಮಾಡೋದ್ ಹೇಗೆ? ಅದು ಹಣ್ಣಲ್ಲಿ ಮಾಡೋದ? ಹೌದು, ತುಂಬಾ ಚೆನ್ನಾಗಿ ಹಣ್ಣಾಗಿರೋಂಥದ್ದು. ನಮ್ಮನೇಲಂತೂ ನಮ್ಮನೆ ಹಣ್ಣು ಅಂದ್ರೆ ತುಂಬಾನೇ ರುಚಿಯಾಗಿದೆ. ಅದು ಒಂಥರ ಜೇನುತುಪ್ಪ ತಿಂದಷ್ಟು ರುಚಿ ಇರುತ್ತೆ. ಅದ್ರಲ್ಲಂತೂ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇನಿಲ್ಲ, ಕಾಯಿ ಹೋಳಿಗೆಗೆ ಎಲ್ಲ ನಾವು ರೆಡಿ ಮಾಡ್ಕಂತೀವಲ್ಲ, ಕಾಯಿ ಒಂದ್ ಸ್ವಲ್ಪ ಗಸಗಸೆ ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ, ಮೂರನ್ನು ಚೆನ್ನಾಗಿ ರುಬ್ಬಿ ಕುದಿಸ್ಕೊನದು ಹಲಸಿನ ಹಣ್ಣಿನ ಜೊತೆಗೆ. ಹಲಸಿನ ಹಣ್ಣನ್ನು ಆಮೇಲೆ ಒಂದ್ಸತಿ ಮಿಕ್ಸಿಗೆ ಹಾಕೊಂಡು ಅದು ಫೇಸ್ಟ್ ಆಗ್ಬಿಡುತ್ತೆ ಫುಲ್ಲು. ಅದನ್ನು ಹಾಕಿ ಬೆಲ್ಲ ಕಾಯಿ ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟು ಕೂಡಿಸ್ಕೊನದು, ಅದು ಹೂರ್ಣ ಆಗುತ್ತೆ. ಆಮೇಲೆ ಮೈದಾ ಇನ್ನೇನು ಮಾಮೂಲಿಯಾಗಿ ಮೈದಾ ಚಿರೋಟಿ ರವೆ ಎಲ್ಲ ಕಣ್ಕ ಮಾಡ್ಕೊಂಡು ಎರಡನ್ನು ತೊಟ್ಟಿರ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾವೇನು ಬೇಳೆಯನ್ನ ಬೇಯಿಸಿ ಹೋಳಿಗೆಯನ್ನ ಮಾಡ್ತೀವ, ಅದ್ರ ಬದಲಿಗೆ ಹಲಸಿನ ಹಣ್ಣನ್ನು ಯೂಸ್ ಮಾಡ್ಕೊಂಡು ಬಳಕೆ ಮಾಡಿ ಮಾಡಬಹುದು. ಇದ್ರದ್ದು ರುಚಿ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ. ಈಗ ಹಲಸಿಂದು ಸ್ಮೆಲ್ ಬೇರೆ ಇಲ್ಲ, ಸ್ಮೆಲ್ ಒಂದ್ ಸ್ವಲ್ಪನು ಗೊತ್ತಾಗಲ್ಲ. ಏಲಕ್ಕಿ ಹಾಕಿರ್ತೀವಲ್ಲ, ಗಸಗಸೆ ಹಾಕಿರ್ತೀವಿ, ಹಂಗಾಗಿ ಅದ್ರ ಸ್ಮೆಲ್ ಹಲಸಿಂದೇ ನಾವು ಅಂತ ಟೇಸ್ಟ್ ಕಂಡಿಡಿಯಕ್ ಕಷ್ಟ. ಕಾಯಿ ಹೋಳಿಗೆ ತರಾನೇ ಇರುತ್ತೆ. ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀರಾ ಅಥವಾ ಹಲಸಿನ? ಇಲ್ಲ, ಹಬ್ಬ ಹರಿದಿನಗಳಲ್ಲಿ ನಮಗೆ ಬೇಳೆ ಒಬ್ಬಟ್ಟಿಗೆ ಟೈಮ್ ಆಗತ್ತೆ, ಅದೇ ಒಂಥರ ಮನೆಯಲ್ಲಿ ಖುಷಿ ಕೊಡುತ್ತೆ. ಮಾವಿನಹಣ್ಣಿನ ಸೀಸನ್ ಅಲ್ಲಿ ಬಂದ್ರೆ ಮಾವಿನಹಣ್ಣಿಂದು ರಸಾಯನ ಮಾಡ್ಬಿಟ್ಟು ಒಬ್ಬಟ್ಟು ಮಾಡೋದೇ ಅದೇ ಖುಷಿ ಕೊಡುತ್ತೆ. ಬೇರೆ ದಿನಗಳಲ್ಲೇ ಜಾಸ್ತಿ ಮಾಡೋದು, ಹಬ್ಬಕ್ಕೆ ಏನ್ ಇಟ್ಕೊನಲ್ಲ. ಹಬ್ಬ ಹೊರತುಪಡಿಸಿ ಬೇರೆ ಟೈಮ್ ದಿವಸಗಳಲ್ಲಿ ಹೆಚ್ಚು ಸಮಯ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಇದನ್ನ ಮಾಡ್ತಾ ಇರ್ತೀನಿ. ಮಾಡಬಹುದು. ಒಂದು ಸಾಮಾನ್ಯವಾದ ಹಣ್ಣಲ್ಲಿ ಎಷ್ಟು ಹೋಳಿಗೆಗಳನ್ನ ತಯಾರಿಸಬಹುದು? ಇದರಲ್ಲಿ ಹೋಳಿಗೆ ಅಂದ್ರೆ ಒಂದ್ 50-100 ಆಗುತ್ತೆ. ಅದಕ್ಕೇನು ತುಂಬಾ ಏನು ಪೂರ್ಣ ಬೇಕಾಗಲ್ಲ, ಹಂಗಾಗಿ ಒಂದು 5-6 ತೋಳೆ ಒಂದಾದ್ರೆ ನಮ್ ಮನೆಗೆ ಫುಲ್ ಒಂದ್ 10 ಜನ ತಿನ್ಬಹುದು. ಅಷ್ಟು ಮಾಡಬಹುದು ಆಗುತ್ತೆ. ಅದು ಒಂದ್ ಸ್ವಲ್ಪ ಒಂದು ಭಾಗ ಕಾಯಿ ಹಾಕ್ತಿವಿ, ಬೆಲ್ಲ ಇರುತ್ತೆ, ಗಸಗಸೆ ಎಲ್ಲ ಮಿಕ್ಸ್ ಮಾಡಿ ಹಲಸಿಂದು ಸ್ವಲ್ಪ ಇರುತ್ತಲ್ಲ, ಚೆನ್ನಾಗಿ ಹೊಂದ್ಕೊಂಡು ಮಾಡಬಹುದು. ಈ ಮಾಮೂಲಿ ಹೋಳಿಗೆಗೂ ಹಲಸಿನ ಹೋಳಿಗೆಗೂ ಏನ್ ವ್ಯತ್ಯಾಸ? ರುಚಿಯಲ್ಲಾಗ್ಬಹುದು, ಅದರ ಬಣ್ಣದಲ್ಲಾಗ್ಬಹುದು, ಅಥವಾ ಅದ್ರ ಬಳಕೆಯಲ್ಲಾಗ್ಬಹುದು, ಏನ್ ವ್ಯತ್ಯಾಸ ಇರುತ್ತೆ? ಬೇಳೆ ಹೋಳಿಗೆ ಆದ್ರೆ ನಾವು ಹಬ್ಬದ ದಿನಲ್ಲೆಲ್ಲ ಮಾಡ್ತಲೇ ಇರ್ತೀವಿ, ಅದು ಅದೇ ಒಂಥರ. ಇದು ಹಲಸಿನ ಹಪ್ಪಳದಲ್ಲಿ ಅದೇನೋ ಒಂಥರ ಟೇಸ್ಟ್ ಇರುತ್ತೆ. ಹಲಸಿನ ಹಣ್ಣು ತಿನ್ನಕ್ಕೆ ಎಷ್ಟು ರುಚಿಯಾಗಿರುತ್ತೋ ಒಬ್ಬಟ್ಟು ಅಷ್ಟೇ ರುಚಿಯಾಗಿರುತ್ತೆ. ಅದು ಬೇಳೆ ಹೋಳಿಗೆದೆಲ್ಲ ಕಡಲೆಬೇಳೆ ಅದು ಇದು ಒಂದ್ ಸ್ವಲ್ಪ ಹೆಲ್ತ್ಗೆ ಇದಾದ್ರೂ ಇದು ಹಲಸಿಂದು ಪ್ರತಿಯೊಂದಕ್ಕೂ ಔಷಧಿ ಗುಣನೇ ಇದೆ ಅಂತ ಹೇಳ್ತಾರೆ. ಬೀಜದಿಂದ ಹಿಡಿದು ಹಲಸಿನ ಹಣ್ಣಿಂದ ಹಿಡಿದು ಎಲ್ಲದರಲ್ಲೂ ಔಷಧಿ ಗುಣ ಇದೆ ಅಂತ ಹೇಳ್ತಾರೆ. ಒಳ್ಳೆ ಪ್ರೋಟೀನ್ ಎಲ್ಲದು ಪ್ರತಿಯೊಂದು ಇದೆ, ಸಿ ವಿಟಮಿನ್ ಎಲ್ಲಾ ತರದ್ದು ಅದು ಹಲಸಿನ ಹಣ್ಣು ತುಂಬಿಕೊಂಡಿದೆ. ನಾವು ಮಿತವಾಗಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹಲಸಿನ ಹೋಳಿಗೆಯನ್ನ ಎಷ್ಟು ದಿವಸ ಇಡಬಹುದು? ಮಾಡಿದ್ಮೇಲೆ ಒಂದ್ ವಾರ 15 ದಿನದವರೆಗೂ ಇರಬಹುದು. ಏನ್ ಹಾಳಾಗೋದಿಲ್ಲ? ಹಾಳಾಗಲ್ಲ, ಚೆನ್ನಾಗಿರುತ್ತೆ. 15 ದಿವಸದವರೆಗೂ ಎಲ್ಲದನ್ನು ಕುದಿಸಿರ್ತೀವಲ್ಲ, ಅದು ಹೂರ್ಣ ಎಲ್ಲ ರುಬ್ಬಿದ್ಮೇಲೆ ಒಂದು ಸಲ ಚೆನ್ನಾಗಿ ಕುದಿಸಿರ್ತೀವಿ, ಅದು ಮಿಕ್ಸ್ ಆಗೋವರೆಗೂ, ಗಟ್ಟಿ ಬರೋವರೆಗೂ. ಹಂಗಾಗಿ ಹಾಳಾಗದೇ ಇಲ್ಲ, ಒಂದು 15 ಡೇಸ್ ವರೆಗೂ ಇಡಬಹುದು. ಹೀಗೆ ಹಲಸಿನ ಹೋಳಿಗೆಯನ್ನ ಮಾಡುವಂತಹ ಒಂದು ವಿಧಾನ. ಹಲಸಿನ ಬೀಜವನ್ನು ಕೂಡ ನೀವು ಮೌಲ್ಯವರ್ಧನೆಯನ್ನ ಮಾಡ್ತೀರಾ. ಹಲಸಿನ ಬೀಜ ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚು ಅಂತ ಅಂದ್ರೆ ಸಾರಿಗೆ ಬಳಸ್ತಾ ಇದ್ರು ಅಷ್ಟೇ, ಸಾರಿಗೆ ಬಳಸ್ತೀವಿ ಉರ್ಕಂತಂದು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನುವಂತದ್ದು ಕೂಡ ಇದೆ ನಮ್ಮ ಭಾಗದಲ್ಲಿ. ಹಲಸಿನ ಬೀಜದಲ್ಲಿ ಏನೇನ್ ಮಾಡ್ತೀರಾ? ಬೀಜದಲ್ಲಿ ನಾನು ಅದೇ ಸ್ವೀಟ್ ಎಣ್ಣೆಯಲ್ಲಿ ಕರಿಯಂತದ್ದು ಅದನ್ನ ಚೆನ್ನಾಗಿ ಬೇಯಿಸ್ಬಿಡೋದು ಕುಕ್ಕರ್ ನಲ್ಲಿ ಹಲಸಿನ ಬೀಜನ, ಅಂದ್ರೆ ಸಿಪ್ಪೆ ಎಲ್ಲ ತೆಗೆದು ಬೇಯಿಸ್ಬಿಡೋದು. ಅದು ಬೇಯಿಸಿದ್ಮೇಲೆ ಸಿಪ್ಪೆ ತೆಗಿಬಹುದು, ಚೆನ್ನಾಗಿರುತ್ತೆ, ಈಸಿಯಾಗಿ ಬರುತ್ತೆ. ಅದ್ ಬಿಡಿಸಿ ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳದು, ಅದಕ್ಕೆ ಕೊಬ್ಬರಿ, ಒಂದ್ ಸ್ವಲ್ಪ ಗಸಗಸೆ, ಏಲಕ್ಕಿ, ಅದನ್ನ ಇಷ್ಟನ್ನು ಮಿಕ್ಸಿಲಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಮನೇಲೆ ಇರುತ್ತೆ, ಬೆಲ್ಲ ಇರುತ್ತೆ, ಅದನ್ನ ಸ್ವಲ್ಪ ಹುರ್ಕೊಳದು ಎಲ್ಲದನ್ನು. ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ಜಿನುಗಿಸ್ಕೊಬಿಟ್ಟು ಅದನ್ನೆಲ್ಲ ಮತ್ತೆ ಹೂರ್ಣ ತರನೇ ರೆಡಿ ಆಗುತ್ತೆ. ಅದ್ ರೆಡಿ ಆದ್ಮೇಲೆ ಅದನ್ನ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಕಜ್ಜಾಯ ತರ ಬಿಲ್ಲೆ ಮಾಡಿ ಎಣ್ಣೆಲಿ ಕರಿಯೋದು. ಎಣ್ಣೆಲಿ ಕರೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಗರಿ ಗರಿ ಆಗಿರುತ್ತೆ, ತಿನ್ನಕ್ಕೂ ರುಚಿಯಾಗಿರುತ್ತೆ. ಹಳಸಿನ ಬೀಜದ್ದು ಅನ್ನ ತರ ಏನು ಗೊತ್ತಾಗಲ್ಲ, ಸೇಮ್ ನಾವು ಕಜ್ಜಾಯ ಮಾಡ್ತೀವಲ್ಲ ಸೇಮ್ ಟೇಸ್ಟೇ ಬರುತ್ತೆ. ಅಂದ್ರೆ ನಾವು ಅಕ್ಕಿ ಬಳಸ್ತೀವಿ, ಅದ್ರ ಬದಲಿಗೆ ಇಲ್ಲಿ ನಾವು ಹಲಸಿನ ಬೀಜವನ್ನ ಬಳಸಿ ಮಾಡುವಂತದ್ದು. ಇದು ಹೇಗಿರುತ್ತೆ ರುಚಿಯಲ್ಲಿ ಮತ್ತೆ ಬಣ್ಣದಲ್ಲಿ ವಾಸನೆಯಲ್ಲಿ? ಏನು ಇಲ್ಲ, ಕಜ್ಜಾಯ ಇದ್ದ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇದ್ರಲ್ಲೂ ಇರುತ್ತೆ. ನಾವು ಹಲಸಿನ ಬೀಜದಲ್ಲಿ ಮಾಡಿದೀವಿ ಅಂತ ಅನ್ಸೋದು ಇಲ್ಲ, ಮಾಡ್ಕೊಟ್ರೆ ಎಲ್ಲರೂ ಕಂಡಿಡಿಯೋದು ಇಲ್ಲ, ಚೆನ್ನಾಗಿದೆ, ರುಚಿಯಾಗಿರುತ್ತೆ. ಸೀನಣ್ಣಲ್ಲಿ ಅಂದ್ರೆ ಪ್ರೋಟೀನ್ ತುಂಬಾನೇ ಇರೋದ್ರಿಂದ ಯಾವ ರೀತಿ ಬಳಸಿದ್ರು ಅನುಕೂಲನೆ, ಚಿಪ್ಸು ಎಲ್ಲಾ ತರದ್ದು ಮಾಡಬಹುದು. ಹಳಸಿಂದ ಅಂದ್ರೆ ಒಂದು ಮುಳ್ಳು ಬಿಟ್ರೆ ಇನ್ ಎಲ್ಲದೂ ಯೂಸ್ ಆಗ್ತಲೇ ಇರುತ್ತೆ. ಎಳೆ ಇದ್ರಲ್ಲಿ ಸಾರ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಅದ್ರಲ್ಲೇ ಬಿರಿಯಾನಿ ಮಾಡ್ತೀವಿ, ಎಲ್ಲಾ ತರದ್ದು. ಹಳಸಿನ ಅಂದ್ರೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರ್ಗುನು ಅದು ಅನುಕೂಲನೆ ಜಾಸ್ತಿ, ಎಲ್ಲಾ ತರದ್ ಮಾಡಬಹುದು. ಹಲಸಿನ ಚಿಪ್ಸ್ ಕೂಡ ಮಾಡ್ತೀರಾ ಅಲ್ವಾ? ಚಿಪ್ಸ್, ಹಲಸಿನ ಚಿಪ್ಸ್ ಮಾಡೋದ್ ಹೇಗೆ? ಬಲ್ತಿರ ಕಾಯಿನಲ್ಲಿ ಒಂದ್ ಸ್ವಲ್ಪ ಸಣ್ಣದು ಇದ್ ಬರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಸೀಳ್ಕೊಬಿಡೋದು ಹಲಸಿನ ತೋಳೆ ಬಲ್ತಿಂದು, ಅದನ್ನ ಎಣ್ಣೆಲೆ ಕರಿಯೋದು ಡೈರೆಕ್ಟ್ ಆಗಿ, ನೇರವಾಗಿ ಹಸಿ ಇದ್ದಂಗೆ ಡೈರೆಕ್ಟ್ ಆಗಿ ಕರಿಯೋದು. ನಾವು ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಲ್ಲ ಸೇಮ್ ಅದೇ ತರನೇ ಎಣ್ಣೆಗೆ ಹಾಕಿ ಕರೆದ್ರೆ ಅದಕ್ಕೊಂಚು ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ. ಕರೆದ್ಬಿಟ್ಟು ಆಮೇಲೆ ಅದನ್ನ ಸಪರೇಟ್ ತೆಗೆದಿಟ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ಎಷ್ಟು ದಿವಸ ಇಡಬಹುದು ಹಲಸಿನ ಚಿಪ್ಸ್ನ? ಅದನ್ನು ಇಡಬಹುದು, ಅದನ್ನು 15 ದಿನದವರೆಗೂ ಇಡಬಹುದು. ಮನೇಲಿ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ರೆ ಇರುತ್ತೆ. ಈಗ ಏನ್ ನೀವು ಇವೆಲ್ಲ ಪದಾರ್ಥಗಳನ್ನ ಮಾಡ್ತಿರಲ್ಲ, ಬರೀ ಮನೆ ಬಳಕೆಗೆ ಅಷ್ಟೇ ಮಾಡ್ತಿರೋ ಅಥವಾ ಹೊರಗಿನವ್ರಿಗೆ ಮಾರಾಟ ಮಾಡೋದು ಅಥವಾ ಕೇಳದವ್ರಿಗೆ ಕೊಡೋದು ಈ ತರದ್ ಮಾಡ್ತಿರೋ ಹೇಗೆ? ಇನ್ನು ಮಾರಾಟದ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ. ನಮ್ ಮನೆಯಲ್ಲಿ ನಮ್ ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ಗೆ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಟೇಸ್ಟ್ ಕೊಟ್ಟಿದ್ದೀನಿ, ಎಲ್ರು ಇಷ್ಟಪಡ್ತಾರೆ, ಎಲ್ರು ಇವಾಗ ನನ್ ಕೈ ಜೋಡಿಸ್ತವ್ರೆ. ಇದೇ ರೀತಿ ಆದ್ರೆ ಬೇಕಾದ್ರೆ ಮುಂದೆ ಜೋಡಿಸ್ಕೋಬಹುದು. ಎಲ್ಲಾ ಕಡೆನು ಹಳಸಿನ ಹಪ್ಪಳ ಮಾಡಿ ಮಾರ್ತವ್ರೆ, ನಾನು ಇದನ್ನ ತೊಡಸ್ಕೋಬಹುದು. ನಮ್ಮ ಭಾಗದಲ್ಲಿ ಹಲಸು ಯಥೇಚ್ಛವಾಗಿ ಸಿಗುತ್ತೆ, ಹಳ್ಳಿ ಹಳ್ಳಿಗಳಲ್ಲೂ ಕೂಡ. ಹಳ್ಳಿಲಿ ತುಂಬಾನೇ ವೇಸ್ಟ್ ಆಗ್ತಾ ಇದೆ ಅಂದ್ರೆ ಯಾರು ತಿನ್ನದೇ ಇಲ್ಲ, ತಿನ್ನಕ್ ಇಷ್ಟಪಡಲ್ಲ ತುಂಬಾ ಜನ ತಿನ್ನಲ್ಲ. ನಮ್ಮನೇಲೆ ಒಂದು ಮರ ಇದೆ, ಒಬ್ರು ತಿನ್ನಕ್ ಇಷ್ಟನೇ ಪಡಲ್ಲ. ಈಗ ನಾನು ಈ ರೀತಿ ಬಳಸ್ಕೊಂಡಿರೋದ್ರಿಂದ ಎಲ್ಲ ಅನುಕೂಲ ಆಗ್ತಾ ಇದೆ. ಇಲ್ಲ ಅಂದ್ರೆ ಅಲ್ಲೇ ಅಕ್ಕಿ ಪಕ್ಷಿಗಳಿಗೆ ಒಳ್ಳೆ ಆಹಾರ ಆಗಿದೆ. ಎನಿ ಟೈಮ್ ಪಕ್ಷಿಗಳು ನಮ್ ಮನೆ ಹತ್ರನೇ ಇರುತ್ತೆ. ಒಂದು ಮರ ಇರೋದ್ರಿಂದ ತುಂಬಾ ಬಿಡುತ್ತೆ. ಅದೇನ್ ಕಡಿಮೆ, ಒಂದು ಮರಕ್ಕೆ ಒಂದು 50-60 ಹಲಸಿನಕಾಯಿ ಬಿಟ್ಟಿದೆ. ಸುಮ್ನೆ ಅದನ್ನ ವೇಸ್ಟ್ ಮಾಡೋದಕ್ಕಿಂತ ಈ ತರ ಸದ್ಬಳಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ನೀವಾಗ್ಲೇ ಹೇಳಿದಾಗೆ ಅದ್ರಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಹಂಗಾಗಿ ಅದನ್ನ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕು, ಎಲ್ಲರೂ ಮಾಡ್ಕೋಬಹುದು. ನಾವು ಹಳ್ಳಿ ಭಾಗದಲ್ಲೆಲ್ಲ ಸಾಕಷ್ಟು ನೋಡಿದ್ದೇವೆ, ಸುಮ್ನೆ ಅದನ್ನ ವೇಸ್ಟ್ ಮಾಡ್ತಾರೆ, ಅದನ್ನ ಕಡಿದು ದನಗಳಿಗೆ ಹಾಕುವಂತದ್ದು. ದನಗಳಿಗೆ ಹಾಕಬಾರದು ಅಂತ ಅಲ್ಲ, ಹಾಕ್ಲಿ, ಈಗ ದನಗಳ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಅನೇಕ ಕಡೆ ಬಿದ್ದು ಹಂಗೆ ಕೊಳತು ಹೋಗುವಂತದ್ದು, ಹಾಳಾಗಂತದ್ದು, ಈ ತರದನ್ನೆಲ್ಲ ನೋಡ್ತೇವೆ. ಅದ್ರ ಬದಲಿಗೆ ಅದರ ಮೌಲ್ಯವರ್ಧನೆಯನ್ನ ಮಾಡ್ತಾ ಹೋದ್ರೆ ಅದನ್ನ ವರ್ಷ ಪೂರ್ತಿ ನಾವು ಬಳಕೆಯನ್ನ ಮಾಡಬಹುದು. ಮತ್ತೆ ಹಲಸೇನು ವರ್ಷ ಪೂರ್ತಿ ನಮಗೆ ಸಿಗೋದಿಲ್ಲ, ಯಾವ್ದೋ ಒಂದು ಸಿಗಲ್ಲ, ಒಂದ್ ಸಲ ಸಿಗೋದ್ರಿಂದ ನಾವು ವರ್ಷ ಪೂರ್ತಿ ಬಳಸ್ಕೋಬಹುದು. ಬಳಸ್ಕೊಳ್ಳೋ ತರ ನಾವು ಅದನ್ನ ಮಾಡ್ಕೋಬಹುದು. ಹೊರಗಡೆ ಕೊಂಡು ತಿನ್ನಕ್ಕಿಂತ ನಾವು ಮನೆಗಳಲ್ಲಿ ಮಾಡ್ಕೊಂಡ್ಬಿಟ್ರೆ ಈ ರೋಗಗಳಿಗಿಂತ ಮನೆಯಲ್ಲೇ ನಾವ್ ಏನೇ ಆದ್ರೂ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಬಳಸ್ಕೊಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಈಗ ನಾವೆಲ್ಲೋ ದುಡ್ಡು ಕೊಟ್ಟು ತರದ್ಕಿಂತ ಯಾರೋ ಮಾಡಿರ್ತಾರೆ, ಅದು ಹೇಗ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ, ಏನ್ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡುವಾಗ ಅದಕ್ಕೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಾರೆ ಹಾಳಾಗಬಾರದು ಅದು ಅಂತ ಹೇಳಿ. ಹಂಗಾಗಿ ಎಲ್ಲೋ ಮಾಡಿದ್ದನ್ನ ತಂದು ತಿನ್ನೋದಕ್ಕಿಂತ ನಾವೇ ನಮ್ಮ ಕಣ್ಣಾರೆ ಮತ್ತೆ ನಮ್ಮ ಮನೆಯಲ್ಲಿ ಏನ್ ಬೆಳೆಯುತ್ತೋ ಅದನ್ನ ಮೌಲ್ಯವರ್ಧನೆ ಮಾಡ್ಕೊಂಡು ಬಳಕೆ ಮಾಡ್ತಕ್ಕಂಥದ್ದು ಹೆಚ್ಚು ಉಪಯುಕ್ತ. ಇದರಿಂದ ಹಣವನ್ನು ಕೂಡ ಉಳಿಸಬಹುದು. ಹೊರಗಡೆ ಕೊಂಡು ತರಬೇಕು ಅಂತ ಅಂದ್ರೆ ನಾವು 4-6 ರೂಪಾಯಿ ಕೊಡಬೇಕಾಗುತ್ತೆ. ಅದರ ಬದಲಿಗೆ ಇಲ್ಲೊಂದಷ್ಟು ಹಣವನ್ನು ಕೂಡ ಉಳಿತಾಯ ಮಾಡಬಹುದು, ನಮ್ಮ ಸಮಯವನ್ನ ಸದ್ಬಳಕೆ ಮಾಡಬಹುದು, ನಮ್ಮ ಹಿತ್ತಲಿನಲ್ಲಿ ಅಥವಾ ತೋಟದಲ್ಲಿ ಏನ್ ಬೆಳೀತಾ ಇದೆಯೋ ಆ ಒಂದು ಉತ್ಪನ್ನಗಳನ್ನು ಕೂಡ ಸದ್ಬಳಕೆಯನ್ನ ಮಾಡಬಹುದು. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಒಳ್ಳೇದು. ಈಗ ಹಲಸಿನಲ್ಲಿ ಬೇರೆ ಬೇರೆ ತರಹದ್ದು ವಿಧಾನಗಳಿದಾವೆ. ಕೆಂಪಲ್ಸ್ ಇರುತ್ತೆ, ಹಳದಿ ಹಲಸು ಇರುತ್ತೆ, ಮತ್ತೆ ಬಿಳುವಿನ ಹಣ್ಣು ಅಂತ ಹೇಳಿ ಆ ತರದ ಇರುತ್ತೆ. ಎಲ್ಲ ಪ್ರಕಾರದ ಹಣ್ಣುಗಳಲ್ಲೂ ಈ ತರದ ಉತ್ಪನ್ನಗಳನ್ನು ಮಾಡಬಹುದು ಅಥವಾ ಹೇಗೆ ಅಂತ? ಕಾಯಿನಲ್ಲಿ ಎಲ್ಲದನ್ನು ಮಾಡಬಹುದು, ಆದ್ರೆ ತುಂಬಾ ಚೆನ್ನಾಗಿರೋ ಹಣ್ಣೇ ಬೆಸ್ಟ್. ಬೇರೆಯವ್ರಿಗೂ ಕೂಡ ಕಲ್ಸ್ಕೊಡ ಅಂತ ಪ್ರಯತ್ನ ಮಾಡ್ತಾ ಇದ್ರ? ಹೌದು, ನಮ್ಮ ಮನೆಗೆ ಇಲ್ಲಿ ಅಂತೂ ಸುತ್ತಮುತ್ತ ಎಲ್ಲಾರ್ಗೂನು ಹೇಳ್ತಾ ಇದೀನಿ, ಎಲ್ರಿಗೂ ತೋರಿಸ್ಕೊಡ್ತಾ ಇದೀನಿ, ನನ್ ಜೊತೆ ಸೇರಿಸ್ಕೊಂಡು ಎಲ್ರಿಗೂ ತೋರಿಸ್ಕೊಡ್ತಾ ಇದೀನಿ. ಇಲ್ಲಿ ನಮ್ಮ ಹಾಸನಲ್ಲಿ ಇನ್ನೊಬ್ರು ಅಕ್ಕ ಇದಾರೆ, ಅವರು ಬಂದಿದ್ರು, ಅವರು ಮಾಡಿದ್ರು ನನ್ ಜೊತೆ ಕೈ ಜೋಡಿಸಿ, ಅವರು ಮಾಡಿದ್ರು, ತುಂಬಾ ಖುಷಿ ಆಯ್ತು. ಅಯ್ಯೋ ಇಷ್ಟು ಈಸಿಯಾಗಿ ಇಷ್ಟು ಹಪ್ಪಳ ಮಾಡ್ಕೊಂಡ್ರೆ ಮನೆಗಾರು ಖುಷಿ ಇರುತ್ತಲ್ಲ, ತಿನ್ಬಹುದಲ್ಲ ಎಲ್ರು ಅಂದ್ರು ಅವರು ಮಾಡ್ತಾರೆ, ಎಲ್ರಿಗೂ ತೋರಿಸ್ಕೊಡ್ತಾ ಇದೀನಿ. ಬೇರೆ ಯಾರಾದ್ರೂ ಮಾಡಬೇಕು ಅನ್ನೋ ಆಸಕ್ತಿ ಇಟ್ಕೊಂಡು ಹೇಗ್ ಮಾಡೋದೇನು ಅಂತ ಹೇಳಿ ಕೇಳ ಅಂತ ಅವ್ರಿಗೆ ನೀವು ಹೇಳ್ಕೊಡ್ಬೋದು? ಹೇಳ್ಕೊಡ್ತೀನಿ. ಹೇಗೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು? ಮೊಬೈಲ್ ನಂಬರ್ ಇದೆ, 9141949494535313. ಇದು ಉಷಾ ಅವರ ಸಂಪರ್ಕ ಸಂಖ್ಯೆ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಸೂಕ್ತವಾದಂತಹ ಸಲಹೆ ಬೇಕು ಅಂತ ಹೇಳಿದ್ರೆ ನೀವು ಉಷಾ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಅವರ ಸಂಪರ್ಕ ಸಂಖ್ಯೆ ಹೀಗಿದೆ, 9141943133. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ, 9141943133. ಒಳ್ಳೆದು ಉಷಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವಗಳನ್ನು ನೀವು ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿನ ಅನುಭವ ಕುರಿತು ಬೇಲೂರು ತಾಲೂಕು ಸಂಪಿಗೆ ಮರದಕೊಪ್ಪಲಿನ ರೈತ ಮಹಿಳೆ ಉಷಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ. ಆತ್ಮೀಯ ರೈತ ಬಾಂಧವರೇ, ಇದೇ ಸೋಮವಾರ 18 ತಾರೀಖು ಸಂಜೆ 5:30 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಫಲಸಿರಿ ಪ್ರಸಾರವಾಗುತ್ತಿದೆ. ಇದರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಕುರಿತಂತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಭಾಗವಹಿಸುತ್ತಿದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್.ಆರ್. ಯೋಗೇಶ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಗಮನಿಸಿ, ಇದೇ ಸೋಮವಾರ 18 ತಾರೀಖು ಸಂಜೆ 5:30 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಫಲಸಿರಿ, ಇದರಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ. ಆತ್ಮೀಯ ರೈತ ಬಾಂಧವರೇ, ಇದೇ ಮಂಗಳವಾರ 19 ತಾರೀಖು ಸಂಜೆ 5:30 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ವಿಷಯ, ವಿವಿಧ ಬೆಳೆಗಳನ್ನು ಬಾಧಿಸುವ ರೋಗ ಕೀಟಗಳ ನಿರ್ವಹಣೆ. ಭಾಗವಹಿಸುವ ಅತಿಥಿ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಟಿ ನಾಗರಾಜ್. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಗಮನಿಸಿ, ಇದೇ ಮಂಗಳವಾರ 19 ತಾರೀಖು ಸಂಜೆ 5:30 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕಾರ್ಯಕ್ರಮ ವಿವರಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ನಹೀ ಹೈ ಡರ್ ನಹೀ ಫಿಕರ್ ಮಿಲೀ ಹಮೇ ನಯೀ ಡಗರ್, ಫಸಲ್ ಕಾ ಕರ್ವಾ ಕೇ ಬೀಮಾ ಕಿಸಾನ್ ಕೀ ಚಿಂತಾ ಕೋ ಛೀನಾ. आज ही प्रधानमंत्री फसल बीमा योजना से जुड़े और निश्चिंत हो जाएं. कृषि एवं किसान कल्याण मंत्रालय, भारत सरकार. ನಮ್ಮ ನಿಲುವು ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿ ಕೃತಿಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ. 6:51 ನಮ್ಮ ಕೇಂದ್ರದಿಂದ ಚಿತ್ರಗೀತೆಗಳು. 7:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ಶಿಕ್ಷಣ ಹಾಗೂ ವೃತ್ತಿ ತರಬೇತಿ. ಪ್ರಸ್ತುತಿ ಜಿಆರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಮನು ಭಾರದ್ವಾಜ್ ಬಿ. 9:00 ಚಿಣ್ಣರ ಸುದ್ದಿಲೋಕ. ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ. ಪ್ರಸ್ತುತಿ ಅನ್ವಿತಾ ಆರ್. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್. 10:00 ರವಿವಾಸರಿಯ ಅಖಿಲ ಭಾರತ ಸಂಗೀತ್ ಸಭಾ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಾಗರಾಜ್ ರಾವ್ ಹವಾಲ್ದಾರ್ ಅವರ ಗಾಯನ ಪ್ರಸಾರವಾಗಲಿದೆ. ನಮ್ಮ ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05